ಮೀಸಲಾತಿಯನ್ನು ಶೇಕಡ 10-15% ಏರಿಸಲು ಸಂಪುಟ ಸಭೆಯಲ್ಲಿ ನಿರ್ಧಾರ. ವಸತಿ ಯೋಜನೆಯಲ್ಲಿ ಮೀಸಲಾತಿ ನೀಡಿರುವುದು ಸಂವಿಧಾನ ವಿರೋಧಿ, ಬಿಜೆಪಿ ಆಕ್ಷೇಪ. ಬೆಂಗಳೂರಿನಲ್ಲಿ ನಾಳೆ ಬಿಜಿಎಸ್ನ ನೂತನ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಭಾರತದ ಕಾಫಿ ರಫ್ತು ಪ್ರತಿಶತ 40% ವೃದ್ಧಿ, ಒಡಿಶಾ ಈಶಾನ್ಯ ರಾಜ್ಯಗಳಲ್ಲಿ ಕಾಫಿ ಬೆಳೆಯುವ ಬಗ್ಗೆ ಪ್ರಯೋಗ. ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ದಿಢೀರ್ ಭೇಟಿ, ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ದ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ, ಅದರ ಜೀವಾಳ ಸತ್ಯದರ್ಶನ. ಬುದ್ಧಿ ಬ್ರಹ್ಮಗಿರಿ, ಕಾವ್ಯ ಕಾವೇರಿ. ಸರಸ್ವತಿಯು ತಪಸ್ಸಿಲ್ಲದ ನೈವೇದ್ಯಕ್ಕೆ ಒಲಿಯಲಾರಳು, ಹೀಗೆಂದವರು ಡಿವಿ ಗುಂಡಪ್ಪನವರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ, ಇದು ಕವಿ ಪಿಬಿ ಶೆಲ್ಲಿ ಹೇಳಿರುವ ಮಾತು. ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆ ಕುರಿತಂತೆ ಚಂದ್ರಶೇಖರ್ ಆಚಾರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಲಿದ್ದಾರೆ ಸಂದರ್ಶನವನ್ನು. ನಂತರ ಜನಪದ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ತಿಪಟೂರು ತಾಲೂಕಿನ ಕೋಟೆ ನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಹಾಗೂ ಸಂಘಟನೆಗಳಿಂದ ತತ್ವ ಪದ ಆಲಿಸಲಿದ್ದೀರಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪರಿಸರ ದಿನಾಚರಣೆ. ಈ ಕುರಿತಂತೆ ಚಂದ್ರಶೇಖರ್ ಆಚಾರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನ. ಎಲ್ಲಾ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ದಿನದ ಮಹತ್ವ, ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡುತ್ತಿದ್ದೇವೆ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ಅರಣ್ಯ ಅಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ಆಚಾರ್ ಅವರು ಇದ್ದಾರೆ. ಚಂದ್ರಶೇಖರ್ ಆಚಾರ್ ಅವರೇ, ತಮಗೆ ಎಲ್ಲಾ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಪರಿಸರ ದಿನಾಚರಣೆ. ಈ ಪರಿಸರ ದಿನಾಚರಣೆಯ ಇದರ ಹಿನ್ನೆಲೆ ಏನು? ನೋಡಿ, ಈ ವಿಶ್ವದಾದ್ಯಂತ ಈ ಜೂನ್ 5 ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು 1972 ಸ್ವೀಡನ್ನಿನ ಸ್ಟಾಕ್ ಹೋಮ್ನಲ್ಲಿ ಇದು ಪ್ರಾರಂಭವಾಯಿತು. ಮೊಟ್ಟಮೊದಲಿಗೆ 1973 ಇದು ಪ್ರಾರಂಭವಾಗಿ ಇಲ್ಲಿವರೆಗೂ ಸಹ ನಡ್ಕೊಂಡು ಬರ್ತಾ ಇದೆ. ಇದರದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಏನು ನಮ್ಮ ಪರಿಸರ ಇದೆ, ಪರಿಸರದಲ್ಲಿ ಏನು ನೆಲ ಜಲ ಮತ್ತು ವಾಯು, ಈ ಮೂರರೊಂದರೂ ಸಹ ಭೌತಿಕ ರಾಸಾಯನಿಕ ಏನು ಈ ವಸ್ತುಗಳು ಎಲ್ಲವೂ ಸೇರಿ ಇದನ್ನ ಪರಿಸರ ಅಂತ ಕರಿತೀವಿ. ಪರಿಸರ ಇದು ಸಾಮಾನ್ಯ ವರ್ಡ್ ಅಲ್ಲ, ಪ್ರಕೃತಿ ಸೇರಿದಂಗೆ ಈ ಎಲ್ಲಾ ಇದನ್ನು ಸಹ ಪರಿಸರ ಅಂತ ಕರಿತೀವಿ. ಪರಿಸರ ದಿನಾಚರಣೆ ಅಂತ ನಾವು ಆಚರಣೆ ಮಾಡಿದ್ವಿ. ಪರಿಸರ ಹಿನ್ನೆಲೆ ಏನು ಅಂತ ನಮ್ಗೆ ಗೊತ್ತಾಯ್ತು. ಆದ್ರೆ ಪರಿಸರ ದಿನಾಚರಣೆಯ ಧ್ಯೇಯ ವಾಕ್ಯ ಏನು? ಈ ಯಾಕೆ ಪ್ರತಿ ವರ್ಷ ನಮ್ಗೆ ಧ್ಯೇಯ ವಾಕ್ಯವನ್ನ ನೀಡ್ತಾರೆ? ನೋಡಿ, 1973 ಸಹ ಪ್ರತಿ ವರ್ಷ ಒಂದೊಂದು ವರ್ಷ ಒಂದೊಂದು ಧ್ಯೇಯ ವಾಕ್ಯ ಕೊಡ್ತಾ ಬಂದಿದೀವಿ. ಯಾಕಪ್ಪ ಅಂತಂದ್ರೆ, ಈ ಪರಿಸರಕ್ಕೆ ಒಂದು ಮಾರಕವಾಗಿರ್ತಕ್ಕಂಥ ಏನು ವಿಷಾನಿಲಗಳಿದಾವೆ ಅಥವಾ ವಸ್ತುಗಳಿದೆ, ಅದನ್ನೆಲ್ಲ ನಾವು ತ್ಯಜಿಸಬೇಕು. ಈ ಸಾರಿಯ ಈ 2025 ದೇಯವಾಕ್ಯ ಏನ್ ಹೇಳ್ತದೆ, ಈ ಪ್ಲಾಸ್ಟಿಕ್ ನ ಕಂಪ್ಲೀಟ್ ಆಗಿ ನಾಶಗೊಳಿಸಿ, ಈ ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸಿ, ಈ ಪ್ಲಾಸ್ಟಿಕ್ ನ ನಾವು ನಿಲ್ಲಿಸಬೇಕು ಅಂತ ಹೇಳ್ತೀವಿ. ಅದನ್ನ ಹೇಗೆ ನಾವು ನಿಲ್ಸೋಕೆ ಇದಾಗುತ್ತೆ? ಉತ್ಪತ್ತಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇವತ್ತು. ಈ ಪ್ಲಾಸ್ಟಿಕ್ ಮತ್ತು ಮಾನವನ ನಡುವೆ ಅವಿಭಾಜ್ಯ ಒಂದು ಸಂಬಂಧ ಇದೆ. ಹುಟ್ಟಿನಿಂದ ಸಾಯುವವರೆಗೂ ಸಹ ಏನು ನಾವು ಬಿದಿರನ್ನ ತೊಟ್ಟಿಲಿನಿಂದ ಚಟ್ಟದವರೆಗೂ ಬಿದಿರನ್ನ ಮರಗಡಿಗಳನ್ನು ಉಪಯೋಗಿಸ್ತೀವಿ ಅಂತೀವಿ, ಅದೇ ರೀತಿ ಈಗಿನ ಒಂದು ವ್ಯವಸ್ಥೆನಲ್ಲಿ ಈ ಪ್ಲಾಸ್ಟಿಕ್ ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ಆದರೆ ನಾವು ಮನಸ್ಸು ಮಾಡಿದರೆ ಇದನ್ನು ಹಂತ ಹಂತವಾಗಿ ತೊಡೆದಾಕ್ಬೋದು. ನೋಡಿ, 2040 40 ಅಂತ್ಯಕ್ಕೆ ಈ ಒಂದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನ ನಿರ್ನಾಮ ಮಾಡಬೇಕು ಅಂತ ನಮ್ಮ ಏನು ಈ ಸರಿ ಸೌತ್ ಕೊರಿಯಾದವರು ಈ ತರ ಹಮ್ಮಿಕೊಂಡಿದ್ದಾರೆ ಪರಿಸರ ದಿನಾಚರಣೆಯನ್ನ ಎಲ್ಲೆಡೆ ಒಂದು ಆಚರಿಸ್ತಾ ಇದೀವಿ. ಈ ಏನು 152 ರಾಷ್ಟ್ರಗಳು ಭಾಗವಹಿಸಿದ್ವು ನಮ್ಮ ಈ ಸ್ಟಾಕ್ಹೋಮ್ನಲ್ಲಿ, ಭಾರತ ರಾಷ್ಟ್ರವೂ ಒಂದು. ಅದೇ 1992 ಅರ್ತ್ ಸಮ್ಮಿಟ್ ಅಲ್ಲಿ ರಿಯೋ ಕನ್ವೆನ್ಷನ್ ಅಲ್ಲಿ 166 ರಾಷ್ಟ್ರಗಳು ಹಾಜರಾಗಿದ್ದು ಅದರಲ್ಲಿ ಇಂಡಿಯಾದು ಒಂದೇ. ಆದ್ರಿಂದ ಇದು ಏನು ಪ್ಲಾಸ್ಟಿಕ್ ಯಾವ ರೀತಿ ಮಾರ್ಕ್ ಆಗ್ತಿದೆ, ಯಾಕೆ ಉತ್ಪತ್ತಿ ಆಗುತ್ತೆ ಅನ್ಬೇಕಾದ್ರೆ, ನಾವು ಪ್ಲಾಸ್ಟಿಕ್ ನ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೀವಿ. ಏಕ ಬಳಕೆ ಪ್ಲಾಸ್ಟಿಕ್ ನ 100 ಗಿಂತ ಕೆಳಗಡೆ ಇರತಕ್ಕಂತ ಪ್ಲಾಸ್ಟಿಕ್ ನ ಉಪಯೋಗಿಸಬಾರದು, ಅದನ್ನ ಉತ್ಪಾದನೂ ಸಹ ಮಾಡಬಾರದು. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆಯಿಂದ ನಮ್ಗೆ ಯಾವ ರೀತಿಯ ದುಷ್ಪರಿಣಾಮಗಳು ಉಂಟಾಗುತ್ತೆ? ಈಗ ಪ್ಲಾಸ್ಟಿಕ್ ಬಳಕೆಯಿಂದ, ದಿನನಿತ್ಯ ಬಳಕೆಯಿಂದ ನೋಡಿ, ಈ ಹಸು ಅಥವಾ ದನಕರುಗಳು ತ್ಯಾಜ್ಯ ವಸ್ತುಗಳನ್ನ ತಿನ್ಬೇಕಾದ್ರೆ ಪ್ಲಾಸ್ಟಿಕ್ ಸಹ ಸೇರಿದೆ. ಆ ಪ್ಲಾಸ್ಟಿಕ್ ಸೇರ್ಕೊಂಡು ಏನಾಗುತ್ತೆ, ನಾವು ಸುಮ್ಮನೆ ಉದಾಹರಣೆಗೆ ಒಂದು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಹಾಲನ್ನ ಕರಿತೀವಿ ಹಸುವಿನಿಂದ, ಆಗ ಹಸುವಿನಲ್ಲಿ ವಿಷಕಾರಕವಾಗಿರತಕ್ಕಂತ ಒಂದು ಅಂಶಗಳು ಸೇರಿ ಮಗುವಿನಿಂದ ಹಿಡಿದು ದೊಡ್ಡವರಿಗೂ ಸಹ ಅದು ಕ್ಯಾನ್ಸರ್ ಬರಬಹುದು, ಅಥವಾ ಬ್ರಾಂಕಿಟಿಸ್, ಅಸ್ತಮಾ, ಇಂತ ಮುಂದೆ ಮುಂತಾದ ಉಸಿರಾಟ ಖಂಡಿತ ಉಸಿರಾಟನೂ ಸಹ ನಿಲ್ಬಹುದು. ಆದ್ರಿಂದ ಇದು ನೋಡ್ಲಿಕ್ಕೆ ನಮಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಕರಿತೀವಿ, ಆದರೆ ಇದರಲ್ಲಿ ಏನು ನಮಗೆ ಆಕ್ಚುಲಿ, ನಾವು ಪ್ರತಿ ವರ್ಷ ಸಾಮಾನ್ಯವಾಗಿ 5% ಅಂದ್ರೆ 5.3 kg ಒಬ್ಬ ಭಾರತೀಯ ವಾರ್ಷಿಕವಾಗಿ ಪ್ಲಾಸ್ಟಿಕ್ ಬಳಸ್ತಾ ಇದ್ದಾನೆ, ಇದು ಅಂಕಿಅಂಶದ ಪ್ರಕಾರ. ಸೊ ಏನು, ನಾವು ಕೇವಲ 12% ಮಾತ್ರ, ಶೇಕಡ 12 ಮರುಬಳಕೆ ಆಗ್ತಿದೆ. ನಿತ್ಯ ಪ್ರತಿನಿತ್ಯ 26,000 ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಿದೆ. ನೋಡಿ ಎಂತ ವಿಪರ್ಯಾಸ ಇದು. ಅದನ್ನ 2015 ನಮ್ಮ ಭಾರತ ಸರ್ಕಾರ ಒಂದು ನಿಯಮ ಜಾರಿಗೆ ಮಾಡ್ತು, ಅಂದ್ರೆ ಪ್ಲಾಸ್ಟಿಕ್ ನ ನಿರ್ನಾಮ ಮಾಡಿ ಅಥವಾ ಅದನ್ನ ಬಳಕೆಯಲ್ಲಿ ಒಂದು ನಿರ್ಬಂಧ ಮಾಡಿ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಲಕ್ಷಗಟ್ಟಲೆ ಫೈನ್ ಅನ್ನು ಸಹ ದಂಡವನ್ನು ಸಹ ಪ್ರತಿ ಅಂಗಡಿಗಳಿಗೂ ಹೋಗಿ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಕಣ್ಣು ಮುಚ್ಚಿ ಕಣ್ಣು ಕಾಣದಂಗೆ ಇದರಲ್ಲಿ ಸಾರ್ವಜನಿಕರದ ಪಾತ್ರ ಇದೆ. ಸಾರ್ವಜನಿಕರು ನೋಡಿ, ಮನೆಯಲ್ಲಿ ಏನಾದ್ರೂ ತರಕಾರಿ ತರಬೇಕು, ಪ್ರಾವಿಷನ್ಸ್ ತರಬೇಕು, ಬಟ್ಟೆ ಬ್ಯಾಗ್ ತಗೊಂಡು ಹೋಗ್ಬೇಕು, ಕ್ಷಣ ಮಾಡಿದ್ವಿ ಎಂತೆಂತ ಬ್ಯಾಗ್ ಬಂದಿದಾವೀಗ ಮರುಬಳಕೆ ಆಗೋಂತ ಮರುಬಳಕೆ ಆಗೋಂಥದ್ದು. ನೋಡಿ, ಪ್ಲಾಸ್ಟಿಕ್ ನಲ್ಲಿ ರೀಸೈಕಲ್, ರೀಯೂಸ್, ರೆಫ್ಯೂಸ್, ಅದನ್ನ ನಾವು ಮಾಡ್ಕೋಬೇಕು, ಇದು ಮನಸ್ಸಲ್ಲಿ ಇಟ್ಕೋಬೇಕು. ಯಾಕೆ ಪ್ಲಾಸ್ಟಿಕ್ ನ ರೀಯೂಸ್ ನೋಡಿ, ಒಂದು ಇದ್ರ ಪ್ರಕಾರ, ಪ್ರಯೋಗದ ಪ್ರಕಾರ, ಒಂದು ಪ್ಲಾಸ್ಟಿಕ್ 800 to 1,000 ಸಹ ಅದು ಕರಗಲ್ಲ, ಡಿಜನರೇಟ್ ಆಗಲ್ಲ. ಅದೇ ನಾವು ಊಟ ಮಾಡತಕ್ಕಂತ ಬಾಳೆಲೆ ಇರ್ಬೋದು, ಮುತ್ತುಗದೆಲೆ ಇರ್ಬೋದು, ದೊನ್ನೆಗಳು ಇರ್ಬೋದು, ಅದನ್ನ ನಾವು ಉಪಯೋಗಿಸಿದ್ರೆ ಅದು ಇಮ್ಮಿಡಿಯೇಟ್ ಮಣ್ಣಿನಲ್ಲಿ ಸೇರುತ್ತೆ. ಇದು ನೋಡಿ, ಯಾವುದೇ ಒಂದು ಪದಾರ್ಥ ನಿಮ್ಮ ಮನೆಯಲ್ಲಿ ಅಕ್ಕಿ, ಸಾರ್ವಜನಿಕರೆಲ್ಲ ಅಕ್ಕಿ ಅಥವಾ ಬೇಳೆಕಾಳುಗಳನ್ನೆಲ್ಲ ನೀರಿಗೆ ಹಾಕ್ತಾರೆ, ಮೊದಲು ತೊಳಿತಾರೆ, ಮೇಲೆ ಏನ್ ಬರುತ್ತದೆ, ಟೊಳ್ಳು ಬರುತ್ತೆ. ಸೊ ಅದೇ ರೀತಿ ಪ್ಲಾಸ್ಟಿಕ್ ನೀವು ಸಮುದ್ರಕ್ಕೆ ಹೋಗಿ, ಲೇಕ್ಗೆ ಹೋಗಿ, ಬಾವಿಗೆ ಹೋಗಿ, ಅದು ಮುಳುಗಲ್ಲ, ಅದು ಎಲ್ಲ ತೇಲುತ್ತೆ. ಸೊ ಅದರಲ್ಲೇ ತೇಲಿ ತೇಲಿ ಒಂದು ಕಡೆ ಆಗಿ ಒಟ್ಟು 19 ಅನ್ನ ಗುರುತು ಮಾಡಿದ್ದಾರೆ ನಮ್ಮ ಸರ್ಕಾರ, 19 ಪ್ಲಾಸ್ಟಿಕ್ ಐಟಮ್ಗಳನ್ನ ಗುರುತು ಮಾಡಿದ್ದಾರೆ. ಸೊ ಅವನ್ನ ಆದಷ್ಟು ನಾವು ನಿಗ್ರಹಿಸಬೇಕು, ಆದಷ್ಟು ನಾವು ಬಳಕೆ ಮಾಡದೇ ಇದ್ದು, ನಮ್ಮ ಏನು ಸ್ವಂತ ನೋಡಿ, ನಮ್ಮ ಅಜ್ಜ ಅಜ್ಜಿ ತಗೊಳ್ಳಿ, ತಂದೆ ತಾಯಿ ತಗೊಳ್ಳಿ, ಆ ಕಾಲ ಹೆಂಗಿತ್ತು, ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಿದ್ರು, ತಲೆಗೆ ಹರಳೆಣ್ಣೆ ಉಪಯೋಗಿಸ್ತಿದ್ರು, ಒಳ್ಳೆಣ್ಣೆ ಅಂತ ಅಡುಗೆ ಮಾಡಲು ಉಪಯೋಗಿಸ್ತಿದ್ರು. ಈಗ ನೋಡಿ, ಎಲ್ಲ ಅದನ್ನು ರಿಫೈನ್ಡ್ ಆಯಿಲ್ ಪ್ಲಾಸ್ಟಿಕ್, ಶಾಂಪು ಪ್ಲಾಸ್ಟಿಕ್, ಪ್ರತಿಯೊಂದು ಸೋಫಿನ ಇದು ಬಾಕ್ಸ್ ಪ್ಲಾಸ್ಟಿಕ್, ನೀರಿನ ಬಾಟ್ಲ್, ಕುಡಿಯೋ ನೀರು ಪ್ಯಾಕೇಜ್ಡ್ ನೀರು, ಅದು ಪ್ಲಾಸ್ಟಿಕ್. ಆದ್ರಿಂದ ಇದನ್ನ 2040 ಅಂತ್ಯಕ್ಕೆ ನಾವು ಪ್ಲಾಸ್ಟಿಕ್ ನ ನಿರ್ನಾಮ ಮಾಡಬೇಕು, ಅದರ ನಡುವೆ ಬಳಸೋದನ್ನ ನಿಯತಗೊಳಿಸಬೇಕು. ಓಕೆ, ಇವಾಗ ನಾವು ದುಷ್ಪರಿಣಾಮ ಏನು ಅಂತ ನಾವು ತಿಳ್ಕೊಂಡ್ವಿ, ಆದ್ರೆ ಈ ದುಷ್ಪರಿಣಾಮ ನಾವು ಯಾವ ರೀತಿ ಪರಿಸರ ಉಳಿಸಲು ಸೊ ಸಾರ್ವಜನಿಕರ ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ? ಬಹಳ ಮುಖ್ಯ ಇದು. ಅದಕ್ಕೆ ನಾವು 3 ಸಾ ಉಪಯೋಗಿಸ್ಬೇಕು: ಸಲಹೆ, ಸಹಕಾರ, ಸಹಭಾಗಿತ್ವ. ಈ ಪ್ಲಾಸ್ಟಿಕ್ನ ಬಳಕೆ ಮಾಡದೇ ಇರಲು ಸಾರ್ವಜನಿಕರು ಸಹಕರಿಸಬೇಕು. ಪರ್ಚೇಸ್ ಮಾಡಬಾರ್ದು, ಯಾವುದೇ ಪ್ಲಾಸ್ಟಿಕ್ ಇದ್ರೆ ಅಂಗಡಿಗಳಲ್ಲಿ ತಗೋಬಾರ್ದು, ಪ್ರಾವಿಷನ್ ಸ್ಟೋರಲ್ಲಿ ತಗೋಬಾರ್ದು, ಮೆಡಿಕಲ್ ಸ್ಟೋರಲ್ಲಿ ತಗೋಬಾರ್ದು. ಈ ಹ್ಯಾಂಡ್ ಗ್ಲೌಸ್ ಅದೆಲ್ಲ ಕೆಲವೆಲ್ಲ ಇದಿದೆ, ಡಯಾಲಿಸಿಸ್ ಮಾಡೋಕ್ಕೆ ಪ್ಲಾಸ್ಟಿಕ್, ಅದು ಓಕೆ, ಯಾಕಂದ್ರೆ ಲೈಫ್ ಸೇವಿಂಗ್ ಇವು. ಆದಷ್ಟು ನಾವು ತಿಳುವಳಿಕೆ ಪಡಬೇಕು. ಮುಂದಿನ ಒಂದು ಪರಿಸರ ಚೆನ್ನಾಗಿರ್ಬೇಕಾದ್ರೆ ಪರಿಸರ ಉಳಿಸಲು ಸರಸರ ಬನ್ನಿ, ಪ್ಲಾಸ್ಟಿಕ್ ತ್ಯಜಿಸಲು ಓಡೋಡಿ ಬನ್ನಿ. ಸೊ ಈ ರೀತಿ ನಾವು ಪ್ಲಾಸ್ಟಿಕ್ ಅನ್ನ ಕಡಿವಾಣ ಹಾಕ್ಬೇಕು. ನಾವು ನಮ್ಮ ಮನೆಯಿಂದ ಮಕ್ಕಳಿಂದಾನೆ ಬಳಕೆ ಕಡಿಮೆ ಆಗ್ಬೇಕಂತೇಳಿ ಇವಾಗ ಜೂಟ್ ಬ್ಯಾಗ್ ಗಳು ಅಂತ ಬಂದ್ರೆ, ಹೌದು, ಸೆಣಬು ಅದನ್ನು ಬಳಕೆ ಮಾಡ್ತಾರೆ, ಕರೆಕ್ಟ್. ಆಮೇಲೆ ಸಬ್ಬಕ್ಕಿ, ಸಬ್ಬಕ್ಕಿಯಿಂದ ಬ್ಯಾಗ್ ಅನ್ನು ಉತ್ಪಾದನೆ ಮಾಡ್ತಾರೆ, ಕರೆಕ್ಟ್. ಬಟ್ಟೆ ಬ್ಯಾಗ್, ಕರೆಕ್ಟ್ ಕರೆಕ್ಟ್. ಎಲ್ಲ ಬಟ್ಟೆ ಬ್ಯಾಗ್ ಗಳನ್ನೆಲ್ಲ ನೋಡ್ತೀವಿ, ಹೌದು ಹೌದು ಹೌದು ಹೌದು. ಈ ತರ ಎಲ್ಲ ಇರುತ್ತೆ. ಈಗ ಪರಿಸರ ಸಂರಕ್ಷಣೆಯಲ್ಲಿ ಅರಣ್ಯ ಇಲಾಖೆಯಿಂದ ನಾವು ಏನೇನು ಕಾರ್ಯಕ್ರಮಗಳನ್ನ ಸಾರ್ವಜನಿಕ ಈಗ ನೋಡಿ, ಪ್ರತಿ ವರ್ಷನೂ ಸಹ ನಾವು ಅಲ್ಲಲ್ಲೇ ಗಿಡಗಳು ಮರಗಳನ್ನು ನೆಡೋದು, ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಗಿಡ ಮರಗಳನ್ನ ನೆಡೋದು, ಆಮೇಲೆ ಸ್ವಚ್ಛಗೊಳಿಸುವುದು, ಪರಿಸರವನ್ನ ಸ್ವಚ್ಛಗೊಳಿಸುವುದು, ಮತ್ತೆ ಎಲ್ಲರಿಗೂ ಗಿಡಗಳು ಮತ್ತು ಔಷಧೀಯ ಸಸ್ಯಗಳನ್ನು ಹಂಚೋದು, ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಪರಿಸರ ಅಭಿಯಾನ, ಸೈಕಲ್ ಜಾಥಾ, ಮತ್ತು ಇದರಲ್ಲಿ ಅವೇರ್ನೆಸ್, ಜಾಗೃತಿ ಮತ್ತು ಅರಿವು ಮೂಡಿಸಲು ಪ್ರತಿಯೊಬ್ಬರು ಸಹ ಇಲಾಖೆಯವರು ಕೈಗೂಡಿಸಬೇಕು, ಸಾರ್ವಜನಿಕರ ಜೊತೆ, ಸಂಘ ಸಂಸ್ಥೆಗಳ ಜೊತೆ. ಆದ್ದರಿಂದ ಈಗ ನೋಡಿ, ನಾನು ಮೊದಲೇ ಹೇಳ್ತಾ ಇದ್ದೆ, ನಮ್ಮ ಏನು ಈ ವಿಶ್ವದಲ್ಲಿ 46 ಕೋಟಿ ಟನ್ ವಾರ್ಷಿಕವಾಗಿ ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಾ ಇದೆ, ಇದು ಎಲ್ಲಿ ಹೋಗಬೇಕು? ಇದ್ರ ಕಡಿವಾಣ ಹಾಕೋರು ಯಾರು? ಭಾರತ ಸರ್ಕಾರ ಇರಲಿ, ನಮ್ಮ ರಾಜ್ಯ ಸರ್ಕಾರ ಇರಲಿ, ಇದಕ್ಕೆ ನಾವು ಕಡಿವಾಣ ಹಾಕಬೇಕು. ಅದಕ್ಕೆ ಶಿಕ್ಷೆ ಇದೆ, ಶಿಕ್ಷೆ ಇದೆ, ಸಂಬಂಧಪಟ್ಟ ಶಿಕ್ಷೆ ಇದೆ. ಆದ್ದರಿಂದ ಈಗೇನು ನಾವು ಈ ಹಾಟ್ಸ್ಪಾಟ್ಸ್ ಅಂತೀವಿ, ವೆಸ್ಟರ್ನ್ ಘಾಟ್ಸ್ ಇರಲಿ, ಈಸ್ಟರ್ನ್ ಹಿಮಾಲಯ ಇರಲಿ, ಅದರಲ್ಲಿ ನಾವು ಹಾಟ್ಸ್ಪಾಟ್ ಅಂದರೆ ಏನಪ್ಪ ಅಂತಂದರೆ ಎಕ್ಸ್ಟ್ರೀಮ್ ಥ್ರೆಟ್ ಇದೆ ಅಂತ. ಈಗ ನೀವು ಕೌನ್ ಬನೆಗ ಕರೋಡ್ಪತಿಯಲ್ಲಿ ಕೂತಿದ್ದೀರಾ ಹಾಟ್ ಸೀಟಲ್ಲಿ, ನಾನು ಆ್ಯಂಕರರು, ಅವಾಗ ನೀವೇ ಏನು ಮಾಡ್ತೀರಾ? ಹಾಟ್ ಸೀಟ್ ಅಂದರೆ ಅದು ಎಕ್ಸ್ಟ್ರೀಮ್ಲಿ ಅದು ಥ್ರೆಟ್ ಅಂದರೆ ಭಯ ಉಂಟಾಗುತ್ತೆ, ಫಸ್ಟ್ಗೇನೆ ಭಯ ಬರುತ್ತೆ. ಸೊ ಅದು ಆ ರೀತಿ ನಾವು ವೆಸ್ಟರ್ನ್ ಘಾಟ್ಸನ್ನು ಉಳಿಸ್ಕೋಬೇಕು. ಪಶ್ಚಿಮ ಘಟ್ಟದಲ್ಲಿ ಏನೇನು ನದಿ ಹರಿತಾವೆ, ಅದರಲ್ಲಿ ಏನು ಗಿಡಮೂಲಿಕೆ ಸಸ್ಯಗಳಿದ್ದಾವೆ, ಅದನ್ನು ನಾವು ಜಾಥಾ ಮಾಡಿ ಪರಿಸರವನ್ನು ಉಳಿಸ್ಬೇಕು. ಪರಿಸರ ಉಳಿಸೋಕ್ಕೆ ಬರೀ ಯಾವುದೇ ಇಲಾಖೆ, ಹಾರ್ಟಿಕಲ್ಚರ್ ಇರ್ಬೋದು, ಅರಣ್ಯ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಾಧ್ಯ ಇಲ್ಲ. ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರಿಂದ ಸಲಹೆ, ಸಾರ್ವಜನಿಕರಿಂದ ಸಹಕಾರ ಬೇಕು. ನಾವು ತಾಂತ್ರಿಕವಾಗಿ ಇಲಾಖೆಯಿಂದ ಸಹಕಾರ ಕೊಡ್ತಾರೆ, ಇಲ್ಲ ಅನ್ನಲ್ಲ, ಸಸಿಗಳನ್ನು ಕೊಡ್ತಾರೆ. ಸುಮಾರು ಯೋಜನೆಗಳಿದ್ದಾವೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತಿದೆ, ಅದಕ್ಕೆ ಪ್ರತಿ ವರ್ಷವೂ ಸಹ 3 ವರ್ಷ, ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಆದ ತಕ್ಷಣ ಒಂದು ಗಿಡಕ್ಕೆ 150 ರೂಪಾಯಿ ನಂಗೆ ಸಹಾಯಧನ ನೀಡ್ತೀವಿ. ಆದರೆ ಇದನ್ನು ರೈತರು ಉಪಯೋಗಿಸ್ಕೋಬೇಕು. ಪರಿಸರ ಏನು ನೋಡಿ, ಪರಿಸರ ಅಂದರೆ ಏನು? ಮರಗಿಡಗಳು ಅಲ್ಲೇ ಒಂದೇ ಅಲ್ಲ, ಆದರೆ ಪ್ರಮುಖವಾಗಿ ಪರಿಸರವನ್ನು ಸ್ವಚ್ಛಂದವಾಗಿಡಬೇಕು, ಕಾಲಕಾಲಕ್ಕೆ ಮಳೆ ಬರಬೇಕು. ಇದು ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸಬೇಕು. ಸಾರ್ವಜನಿಕರಿಗೆ ಹೆಚ್ಚೆಚ್ಚು ಮರಗಿಡಗಳನ್ನು ಅರಣ್ಯ ಇಲಾಖೆಯವರು ಪ್ರಮುಖವಾಗಿ ಅವರಿಗೆ ಸಹಕಾರ ಕೊಡಬೇಕು, ಅವ್ರಿಗೆ ಉತ್ತೇಜನ ಕೊಡಬೇಕು, ಅರಿವು ಮೂಡಿಸಬೇಕು. ಪ್ರತಿ ಹಳ್ಳಿ ಹಳ್ಳಿ ಹೋಗಿ, ಏನು ಗ್ರಾಮರಣ ಸಮಿತಿ ಇದೆ, ಪರಿಸರ ಅಭಿವೃದ್ಧಿ ಸಮಿತಿ ಇದೆ, ಅವರಿಗೆ ಹೋಗಿ ಪ್ರೋತ್ಸಾಹ ಕೊಡಬೇಕು. ಸರ್ಕಾರದಿಂದ ಅದು ಪ್ರಾವಿಷನ್ ಇದೆ ಗ್ರಾಮರಣ ಸಮಿತಿ ಮಾಡಲಿಕ್ಕೆ. ಆದ್ದರಿಂದ ಅವರಿಗೆ ಹೆಚ್ಚೆಚ್ಚು ಪ್ರೋತ್ಸಾಹ ನೀಡಿ, ಸೀಡ್ ಮನಿ ಏನು ನಮ್ಮ ಸಹಾಯಧನ ನೀಡಿ, ಅವುಗಳಿಗೆ ಸಮಿತಿಗಳು ಬರೀ ನಾವು ಪ್ರಾರಂಭ ಮಾಡೋದಲ್ಲ, ರೂಪಿಸೋದಲ್ಲ, ರಚನೆ ಮಾಡೋದಲ್ಲ, ಅವು ನಿರ್ವಹಣೆ ಮಾಡೋಂಗೆ. ಈ ಒಂದು ನೀವು ಮಾಡಿದರೆ ಇನ್ನೂ ಒಂದು 100 ವರ್ಷ ಕಾಲ, 50 ವರ್ಷ ಕಾಲ ಅದು ಉಳಿಬೇಕು. ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ಅಧ್ಯಕ್ಷ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಸದಸ್ಯರು ಇರ್ಬೋದು, ಪರಿಣಾಮಕಾರಿಯಾಗಿ ಸಹಕರಿಸಬೇಕು, ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಬೇಕು. ಪರಿಸರ ಉಳಿಸುವಲ್ಲಿ ಎಷ್ಟು ಶ್ರದ್ಧೆ, ಒಂದು ಸಹನೆ ಮತ್ತು ಸಹಬಾಳ್ವೆ ಇರ್ತದಲ್ಲ, ಇಲಾಖೆಯೊಡನೆ ಒಂದು ಸಹಭಾಗಿತ್ವ ನೋಡಿಕೊಂಡು, ಸಹಭಾಗಿತ್ವ ಪಡ್ಕೊಂಡು ಅವರು ಹೆಚ್ಚೆಚ್ಚು ಮರಗಿಡಗಳನ್ನು ಬೆಳೆಸ್ಬೇಕು. ಮೇಯ್ನ್ ಪರಿಸರ ಉಳಿಸ್ಬೇಕ್ರೆ ಏನು ಮಾಡಬೇಕು ನೋಡಿ, ಒಂದು ಈಗ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಬೆಂಗಳೂರು ಮಹಾನಗರದಲ್ಲಂತೂ ಬಿಡಿ, ಎಲ್ಲೂ ಮರಗಳಿಲ್ಲ. ನೆರಳು ಹುಡ್ಕೊಂಡು ಹೋದ್ರೆ ಒಂದು 2 ಕಿಲೋಮೀಟರ್ ಹೋದ್ರೂ ಮರಗಳು ಸಿಗಲ್ಲ. ಮರಗಳು ಇರೋದನ್ನ ರೋಡ್ ವೈಡ್ನಿಂಗಿಗೆ, ಅಗಲೀಕರಣಕ್ಕೆ, ಮೆಟ್ರೋ ರೈಲ್ಗೆ ಪಾಸ್ ಆಗೋಕ್ಕೆ, ಆಮೇಲೆ ಒಂದೊಂದು ಪ್ರಾಜೆಕ್ಟನ್ನು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟಿಗೆ, ಶಾಲಾ ಕಾಲೇಜಿಗೋಸ್ಕರ ಮರಗಳನ್ನು ಕಡಿತಾ ಇದ್ದೀವಿ. ಸೊ ಇದನ್ನು ನಿಲ್ಲಿಸಬೇಕು. ನೋಡಿ, ಎಷ್ಟೋ ನಮ್ಮ ಪರಿಸರ ಏನು ಸಂಘ ಸಂಸ್ಥೆಗಳಿದ್ದಾವೆ ಉಳಿಸಲಿಕ್ಕೆ, ಅವು ಬಹಳ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಆದರೂ ಸಹ ಸರ್ಕಾರ ಇದಕ್ಕೆ ಹೆಚ್ಚು ಗಮನ ನೀಡಬೇಕು. ಎಲ್ಲೆಲ್ಲಿ ಹೆಚ್ಚು ಮರಗಳನ್ನು ಬೆಳೆಸಬೇಕು, ತೀರ ಅವಶ್ಯಕತೆ ಇದ್ದಾಗ ತೆಗಿಲಿ, ಇಲ್ಲ ಅನ್ನಲ್ಲ. ಆದರೆ ನಮ್ಮ ಹಸಿರು ನ್ಯಾಯಪೀಠ ಅಂತಿದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ. ಅದ್ರ ಪ್ರಕಾರ ಒಂದು ಮರ ಕಡಿದ್ರೆ 10 ಮರ ನೆಡಬೇಕು ಅಂತಿದೆ. ಅಲ್ಲೇ ನೆಡಬೇಕು ಅಂತಿಲ್ಲ, ಎಲ್ಲಾದರೂ ಯಾವುದೇ ಸರ್ಕಾರಿ ಜಮೀನು ಇರ್ಬೋದು, ಸ್ವಂತ ಜಮೀನು ಇರ್ಬೋದು, ಅಲ್ಲಿ ನೆಡಬೇಕು. ಇಲ್ದಿದ್ರೆ ಶಿಕ್ಷೆ ಇದೆ. ಮನುಷ್ಯ ನೋಡಿ, ಅವನಿಗೆ ಏನ್ ಹೇಳ್ತೇವನ, ಸಾಮ ವೇದ ದಂಡ. ಮನುಷ್ಯ ನಾವು ಸಮಾಧಾನ ಮಾಡ್ತೀವಿ, ಆಮೇಲೆ ವೇದ ಪುರಾಣಗಳ ಪ್ರಕಾರ ನೋಡಪ್ಪ ಹಂಗೆ ಮಾಡಬಾರ್ದು ಕಣಯ ಅಂತ ಬುದ್ಧಿ ಹೇಳ್ತೀವಿ. ಆದರೂ ಸಹ ಮೀರಿದ್ರೆ ಏನು ಮಾಡ್ತೀವಿ? ದಂಡಂ ದಂಡಂ ದಶಗುಣಂ. ಆದ್ದರಿಂದ ಇದಕ್ಕೆ ಅವಕಾಶ ಕೊಡಬಾರ್ದು. ಮೂರನೇದಕ್ಕೆ ನಾವೇನು ಹೆಚ್ಚುತ್ತೀವಿ, ಮುಂದಿನ ಪೀಳಿಗೆಗೆ ನಾವೇನು ಇವತ್ತು ಉಳಿಸಿದ್ದೀವಿ, ಪರಿಸರ ಅರಣ್ಯ ವನ್ಯಜೀವಿ ಸಂಪತ್ತನ್ನು ಉಳಿಸಿದ್ದೀವಿ, ಅದು ನಮ್ಮ ಮುಂದಿನ ಒಂದು ಪೀಳಿಗೆಗೂ ಸಹ ಅದು ದೊರೆಯುವಂತೆ ಆಗಬೇಕು. ಆಗ ಮಾತ್ರ ಏನು ಪರಿಸರ ದಿನವನ್ನು ಆಚರಿಸ್ತಾ ಇದ್ದೀವಿ, ಆಗ ಮಾತ್ರ ಇದಕ್ಕೆ ಒಂದು ಅರ್ಥ ಬರುತ್ತೆ. ನೋಡಿ, ಮೊದಲು ನಾವು ಪ್ಲಾಸ್ಟಿಕ್ ನಿರ್ವಹಣೆ ಸರಿಯಾಗಿ ಮಾಡ್ತಿಲ್ಲ ಅಂದ್ರೆ ಚೈನಾ ಫಸ್ಟ್ ಪ್ಲೇಸಲ್ಲಿದೆ, ಪ್ರಥಮ ಸ್ಥಾನದಲ್ಲಿ ಚೈನಾ ಇದೆ, ನೆಕ್ಸ್ಟು ಇಂಡಿಯಾ, ಎರಡನೇದೇ ಇಂಡಿಯಾ, ಆಮೇಲೆ ರಷ್ಯಾ, ಬ್ರೆಜಿಲ್, ಇರಾನ್. ಸೊ ಇವೆಲ್ಲ ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ಮುಂದಿದ್ದಾವೆ, ನಿರ್ವಹಣೆ ಮಾಡ್ತಾ ಇಲ್ಲ, ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಭಾರತ. ಆದ್ದರಿಂದ ಈ ಒಂದು ಇದನ್ನು ಮನಗಾಣ್ಕೊಂಡು ನಾವೇನು ಮಾಡಬೇಕು, ಜನರಿಗೆ ಮಾಹಿತಿ ನೀಡಬೇಕು, ಜನರಿಗೆ ಅರಿವು ನೀಡಿಸ್ಬೇಕು. ಈಗ ನೋಡಿ, ರೆವಿನ್ಯೂ ಇಲಾಖೆಯವರು ಅಲ್ಲೆಲ್ಲ ರೈಡ್ ಮಾಡ್ತಾರೆ, ಎಸಿ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಪ್ರತಿ ಅಂಗಡಿಗಳಿಗೂ ಹೋಗಿ ಏನೇನು ಪ್ಲಾಸ್ಟಿಕ್ ಇವಿದ್ದಾವೆ, ವಸ್ತುಗಳಿದ್ದಾವೆ, ಅದನ್ನೆಲ್ಲ ಅವರು ಇದು ಹಿಡಿದು ದಂಡ ಹಾಕ್ತಾರೆ, ಅದನ್ನ ನಾಶಪಡಿಸ್ತಾರೆ. ಆಮೇಲೆ ಏನು ಪ್ಲಾಸ್ಟಿಕ್ ಅನ್ನ ನಾಶಪಡಿಸಕ್ಕೆ ಸುಟ್ಟರು ಸುಡೋದಿಲ್ಲ ಮೇಡಮ್, ಅದು ಅದರಿಂದ ಕೂಡ ನಮಗೆ ದುಷ್ಪರಿಣಾಮ ಆಗ್ತದೆ. ಅದರಲ್ಲಿ ಹೊಡೆಸ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಸೊ ಜಿಂಕ್ ಸತ್ವ ಇರ್ಬೋದು, ಅದು ನಮಗೆ ಪ್ರಾಣ ಅಪಾಯವಾಗುವಂಥ ಒಂದು ಹಾನಿಕಾರಕ ಅಂಶಗಳಿದ್ದಾವೆ. ಆದ್ದರಿಂದ ಇದನ್ನ ಅದು ಇಟ್ಟು ಸುಟ್ಟರು ಸುಡಲ್ಲ, ಮಣ್ಣಲ್ಲಿ ಹಾಕಿದ್ರೆ ಕರಗಲ್ಲ. ಆದ್ದರಿಂದ ನಾವು ಇದನ್ನ ಆದಷ್ಟು ನಾವು ಪ್ಲಾಸ್ಟಿಕ್ನ ತ್ಯಜಿಸ್ಬೇಕು. ಈ ವರ್ಷದ ಒಂದು ಉದ್ದೇಶನೇ ಅದು, ಪ್ಲಾಸ್ಟಿಕ್ನ ತ್ಯಜಿಸಿ. ಇನ್ನೇನು ವಿಧಿ ಇಲ್ಲ ಅಂದಾಗ ಮಾತ್ರ ಅನಿವಾರ್ಯ ಸಂದರ್ಭಗಳಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸಿ. ಬಾಕಿ ಅಂತ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಫೀಲ್ಡಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಂಜೆಕ್ಷನ್ ಇರ್ಬೋದು, ಇನ್ಸುಲಿನ್ ಇರ್ಬೋದು, ಹ್ಯಾಂಡ್ ಗ್ಲೋವ್ಸ್ ಇರ್ಬೋದು, ಅದಕ್ಕೆ ಡಯಾಲಿಸಿಸ್ಗೆ ಬೇಕು, ಇಲ್ಲ ಅನ್ನೋದಿಲ್ಲ. ಆದರೆ ನಾವು ಪ್ರತಿನಿತ್ಯ ಜೀವನದಲ್ಲಿ ಏನಿದೆ ಆಗ ನಾವು ಆದಷ್ಟು ಪ್ಲಾಸ್ಟಿಕ್ನ ಯಾರು ಇದು ಮಾಡ್ತಾನೆ, ಯೂಸ್ ಮಾಡ್ತಾ ಇದ್ದಾನೆ, ಉಪಯೋಗಿಸ್ತಾ ಇದ್ದಾನೆ, ಅವನನ್ನು ಪತ್ತೆ ಮಾಡಿ ಇಲಾಖೆಗೆ ತಿಳಿಸ್ಬೇಕು. ತಿಳಿಸಿದ್ರೆ ಅವ್ರು ಬಂದು ಅವನಿಗೆ ಕಾನೂನು ಕ್ರಮ ಕೈಗೊಳ್ತಾರೆ. ಆಸ್ಪತ್ರೆಗಳಲ್ಲಿ ಕೂಡ ಇದನ್ನ ನಾವು ಬಳಕೆ ಮಾಡ್ತಾ ಇರ್ತಾರೆ, ಅದನ್ನ ನಾವು ಸೇಫ್ ಆಗಿ ಇದು ಮಾಡಬೇಕು. ಅಂದ್ರೆ ಅದು ಎಷ್ಟು ಬೇಕಷ್ಟು ಮಾಡ್ತಾರೆ ಬಿಡಿ, ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಯಾಕಂದ್ರೆ ಅವೆಲ್ಲ ಲೈಫ್ ಸೇವಿಂಗ್. ಆದ್ರಿಂದ ನಾವು ಏನ್ ಮಾಡ್ತೀವಿ, ಲೈಫ್ ಸೇವಿಂಗ್ ಮೆಡಿಸಿನ್ಸ್. ಆದ್ರಿಂದ ನಾವು ಅದಕ್ಕೆ ನಾವು ತೀರಾ ಅಡ್ಡ ಬರಲ್ಲ. ಏನು ನಾವು ರೀಸೈಕಲ್, ರೀಯೂಸ್, ರೆಫ್ಯೂಸ್ ಮತ್ತೆ ರೀಪ್ರೊಡ್ಯೂಸ್ ಮತ್ತೆ ರೀಥಿಂಕ್, ನಾವು ಇನ್ನೊಂದ್ಸರಿ ಯೋಚನೆ ಮಾಡಬೇಕು. ಪ್ಲಾಸ್ಟಿಕ್ ಉಪಯೋಗಿಸ್ಬೇಕು, ಪ್ಲಾಸ್ಟಿಕ್ ಉಪಯೋಗಿಸಿದ್ರೆ ಎಷ್ಟು ಹಾನಿಕಾರಕ ಇದೆ ಮಗುವಿನಿಂದ ಹಿಡಿದು ಎಷ್ಟು ಎಂತೆಂತ ನೋಡಿ. ಈಗ ಮಗುವಿಗೆ ಕ್ಯಾನ್ಸರ್ ಬರ್ತಾ ಇದೆ, ಮಗುವಿಗೆ ಆಸ್ತಮಾ ಬರ್ತಾ ಇದೆ. ಈಗ ಮೊದಲೆಲ್ಲ 40 ವರ್ಷದ ಮೇಲೆ ಡಯಾಬಿಟಿಸ್ ಬರ್ತಿತ್ತು, 40 ವರ್ಷದ ಮೇಲೆ ಉಸಿರಾಟದ ಸಮಸ್ಯೆ ಬರೋದು, ಈಗಲ್ಲ 2 ವರ್ಷದ ಮಗುಗೇನೆ ಉಸಿರಾಟದ ಸಮಸ್ಯೆ ಇದೆ. ಯಾಕೆ? ಅವನಲ್ಲಿ ಅವನ ಒಂದು ಶರೀರದಲ್ಲಿ ಈ ಪ್ಲಾಸ್ಟಿಕ್ನ ಮಾರಕ ಅಂಶಗಳು ಇದಾವೆ, ಕೆಮಿಕಲ್ಸ್ ಇದೆ. ಆದ್ರಿಂದ ಈ ಇದನ್ನ ಎಷ್ಟು ನಾವು ಸಾಧ್ಯನ ಅಷ್ಟು ಕಡಿಮೆ ಇದು ಮಾಡಬೇಕು. ನೋಡಿ, ಒಂದು ಪ್ಲಾಸ್ಟಿಕ್ ತಯಾರಿಕೆ ಮಾಡುವಲ್ಲಿ ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಗ್ಯಾಸ್ ಅನ್ನ ಸೇರ್ಕೊಂಡು ಪೆಟ್ರೋಕೆಮಿಕಲ್, ಆ ಒಂದು ಇದರಲ್ಲಿ ಇಥಿಲಿನ್ ಮತ್ತು ಪ್ರೊಫಿಲಿನ್ ಅನ್ನು ಯೂಸ್ ಮಾಡ್ಕೊಂಡು ಪ್ಲಾಸ್ಟಿಕ್ ತಯಾರಿಸ್ತಾರೆ. ಆದರೆ ಈ ಒಂದು ಪ್ಲಾಸ್ಟಿಕ್ ನ ಸುಟ್ರೆ ಡಯಾಕ್ಸಿನ್ ಅಂತ ಒಂದು ಇದು ಅನಿಲ ಹೊಗೆ ಹೊರಬರ್ತದೆ, ಇದು ಹೊಗೆ ರೂಪದಲ್ಲಿ ಬರ್ತದೆ. ಇದಕ್ಕೆ ಜೀವನಕ್ಕೆ ಎಲ್ಲ ಒಂದು ಜನಜೀವನ ಏನು ಮಾನವನ ಜೀವನ ಇದೆ ಅದಕ್ಕೆ ಕುತ್ತು ಬರುತ್ತೆ ಇದು ಡಯಾಕ್ಸಿನ್ ಅನಿಲದಿಂದ. ಆಮೇಲೆ ಬಂಜೆತನ ಆಗುತ್ತೆ, ನಪುಂಸಕತೆ, ವೀರ್ಯಾಣು ಕಡಿಮೆ ಆಗ್ತವೆ. ನೋಡಿ, ಹಿಂದೆ ಎಲ್ಲ ಒಬ್ಬರಿಗೆ ಎಷ್ಟು 12 ಜನ 13 ಜನ 11 ಜನ ಮಕ್ಕಳು ಅಂತ ಕೇಳಿದೀವಿ, ಈಗೆಲ್ಲ 2. ಈಗ ಜನಸಂಖ್ಯಾ ನಿಯಂತ್ರಣದಲ್ಲಿ ಒಪ್ತೀನಿ ನಾನು, ಆದರೆ ಕೆಲವರು ಮಕ್ಕಳೇ ಆಗ್ತಿಲ್ಲ. ಯಾಕಪ್ಪ ಅಂದರೆ ಬಿಕಾಸ್ ಆಫ್ ದ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಪ್ಲಾಸ್ಟಿಕ್, ಮಾರಕವಾಗಿರ್ತಕ್ಕಂಥ ಇದು ಎಲ್ರಿಗೂ ಬರ್ತಾ ಇದೆ, ಬಂಜೆತನ ಆಗಿದೆ, ನಪುಂಸಕತನ, ವೀರ್ಯಾಣು ಕಡಿಮೆ ಆಗ್ತಾ ಇದೆ. ಯಾಕೆ? ಬಿಕಾಸ್ ಆಫ್ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ದಿಸ್ ಪ್ಲಾಸ್ಟಿಕ್. ಆದ್ರಿಂದ ನಾನೇನು ಹೇಳಕ್ ಬಿಡ್ತೀನಿ, ಈ ಮಾಧ್ಯಮ ಆಕಾಶವಾಣಿ ಬೆಂಗಳೂರು ಉಪಯೋಗಿಸ್ಕೊಂಡು ಜನರಲ್ಲಿ ದಯಮಾಡಿ ಒಂದು ಕಳಕಳ ವಿನಂತಿ, ಆದಷ್ಟು ಪ್ಲಾಸ್ಟಿಕ್ನ ಮಿತವಾಗಿ ಬಳಸಿ, ಅನಿವಾರ್ಯ ಸಂದರ್ಭ ಬಳಸಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀರಿನ ಬಾಟ್ಲಿ ತಗೊಳ್ಳಿ, ಇದು ಬರ್ತದೆ ಏನೋ ಸ್ಟೀಲ್ ಕಪ್ ಬರ್ತವೆ ಅಲ್ವಾ, ಅದನ್ನು ಉಪಯೋಗಿಸಿ, ಅದು ಬಿಟ್ಕೊಂಡು ನಾವು ದೊನ್ನೆ ಉಪಯೋಗಿಸಿ ಅಲ್ವಾ. ಸೊ ಆದಷ್ಟು ನಾವು ಈ ಪ್ಲಾಸ್ಟಿಕ್ನ ತ್ಯಜಿಸೋದ್ರಲ್ಲಿ ನಾವು ತುಂಬಾ ಮುತುವರ್ಜಿ ವಹಿಸ್ಬೇಕು, ವಹಿಸ್ಬೇಕು. ನಮ್ಮಲ್ಲಿ ಏನು ನೋಡಿ, ಪ್ರಪಂಚದ ಶೇಕಡ 2 ಮಾತ್ರ ಲ್ಯಾಂಡ್ ಮಾಸ್ ಭಾರತದಲ್ಲಿದೆ ಅಲ್ವಾ, ಅದರಲ್ಲಿ 7% ಶೇಕಡ 7 ಜೀವ ವೈವಿಧ್ಯತೆಯಿಂದ ಕೂಡಿದೆ. ಸೊ ಇಷ್ಟು ಒಂದು ಕಡಿಮೆ ಇರತಕ್ಕಂತ ಜೀವ ವೈವಿಧ್ಯತೆಯಲ್ಲಿ ನಾವು ಯಾವ ರೀತಿ ನಾವು ಈ ಪರಿಸರವನ್ನ ನಿರ್ವಹಣೆ ಮಾಡ್ತೀವಿ, ಪರಿಸರವನ್ನ ಸಂರಕ್ಷಿಸ್ತೀವಿ, ಅದು ಮುಖ್ಯ. ಪರಿಸರ ಸಂರಕ್ಷಣೆ ಮುಖ್ಯ. ಇಲ್ದಿದ್ರೆ ಇವತ್ತಿನ ನಾವು ನೋಡ್ಕೋಬಾರದು. ಜನಸಂಖ್ಯೆ ನೋಡಿ, ಇವತ್ತು 142 crore ಇದೆ. ಬೆಂಗಳೂರು ಒಂದರಲ್ಲೇ 1.60 crore ಇದೆ. ಎಷ್ಟು ವಾಹನಗಳಿದೆ, ವಾಹನ ದಟ್ಟಣೆ ಎಷ್ಟಿದೆ, ಎಷ್ಟು ಪೊಲ್ಯೂಷನ್ ಬರ್ತಾ ಇದೆ. ನಾಯ್ಸ್ ಪೊಲ್ಯೂಷನ್ ಇರ್ಬೋದು, ಸ್ಮೋಕ್ ಪೊಲ್ಯೂಷನ್ ಇರ್ಬೋದು, ಇದರಿಂದ ಎಷ್ಟು ನಮಗೆ ವಾತಾವರಣ ಕಲುಷಿತಗೊಳ್ತಾ ಇದೆ. ಕಂಪ್ಲೀಟ್ ಹೋಗಿ ಕಾರ್ಬನ್ ಮಾನಾಕ್ಸೈಡ್ ವಿಷಾನಿಲ್ಲ, ಅದನ್ನೆಲ್ಲ ನಾವು ಕುಡಿದು ನೋಡಿ. ಪೊಲೀಸ್ ಕಾನ್ಸ್ಟೇಬಲ್ ಇರಲಿ, ಯಾವುದೇ ಇಲಾಖೆಯವರು ಇರಲಿ, ಮೂಗು ಮುಚ್ಚ ಮಾಸ್ಕ್ ಹಾಕೋಣ ಪರಿಸ್ಥಿತಿ ಬಂದಿದೆ. ಅವ್ನು ಸಾಯಂಕಾಲ ಶಿವಶಿವ ಅಂತ ಬಂದ್ರು ಸಾಕು ಅಂತಾಗಿದೆ. ಆದರೆ ಆದಷ್ಟು ನಾವು ಅವನು ಅದಕ್ಕೆ ನೋಡು, ಏನು ಸರ್ಕಾರ 15 ವರ್ಷದ ಮೇಲ್ಪಟ್ಟ ವಾಹನಗಳನ್ನು ಯೂಸ್ ಮಾಡಬಾರ್ದು ಅಂತ ಬಂತು. ಆದರೆ ಬಾವು ಕಾನೂನು ಕಾನೂನಾಗೆ ಉಳಿತವೆ. ಪಾಲಿಸಿ ರಿಮೈನ್ಸ್ ಆಸ್ ಎ ಪಾಲಿಸಿ. ಅದು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸರ್ಕಾರನೂ ಅಷ್ಟು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ. ಸರ್ಕಾರ ಸಹ ವಿಫಲವಾಗಿದೆ. ಜನಗಳ ಒಂದು ಸಾರಿ ನೋಡಿ, ಒಂದು ಸಾರಿ ನಿಯಮ ಹೇರಿದ್ರೆ ಅದನ್ನು ಇಂಪ್ಲಿಮೆಂಟ್ ಸ್ಟ್ರಿಕ್ಟ್ ಇಂಪ್ಲಿಮೆಂಟ್ ಮಾಡಬೇಕು, ಕಾರ್ಯಾಚರಣೆ ತರಬೇಕು. ಇಲ್ದಿದ್ರೆ ಏನಾಗುತ್ತೆ, ಈ ಒಂದು ಅನಾಹುತ ಉಂಟಾಗ್ತವೆ, ಅನಾಹುತ ಉಂಟಾಗ್ತವೆ. ಜನ ನೋಡಿ, ಅವನು ಒಬ್ಬ ಹುಟ್ಟಿದವನು ನೀಟಾಗಿ ಮರಣ ಹೊಂದಿದ್ರೆ ಪರವಾಗಿಲ್ಲ, ಆದರೆ ಈ ಒಂದು ರೋಗ ರುಜಿನ ಬಂದು ಅಯ್ಯೋ ಅಪ್ಪ ಅಂದ್ಕೊಂಡು ನರಳಿ ನರಳಿ ಬೆಡ್ಡಲ್ಲಿ ಸಾಯ್ದಿದೆಯಲ್ಲ, ಅದರಂತ ಒಂದು ಇದು ಕರ್ಮ ಬೇಡ. ಆದ್ರಿಂದ ಇವತ್ತು ಈ ಪರಿಸರ ದಿನ ಇವತ್ತಿಗೆ ನಿಲ್ಲಬಾರದು. ಇದು ನಿತ್ಯೋತ್ಸವ ಆಗಿರ್ಬೇಕು, ಪರ್ಯಾವರಣ ಆಗ್ಬೇಕಿದು. ಪರಿಸರ ಇವತ್ತಿಂದಲ್ಲ, ಇದು ಪರಿಸರ ಪ್ರತಿ ವರ್ಷನೂ ಸಹ ಉಪಯೋಗಿಸಬೇಕು. 360 ದಿವಸನೂ ಸಹ, 365 ದಿನನೂ ಸಹ ನಾವು ಪ್ರತಿದಿನನೂ ಪರಿಸರ ದಿನಾನೇ. ಇದು ಏನು ವಿಶ್ವಸಂಸ್ಥೆಯವರು ಮಾಡಿದ್ರಷ್ಟೇ, ಆದರೆ ಅವರು ಆಚರಣೆ ಸೆಲೆಬ್ರೇಷನ್ ಮಾಡ್ತಾರೆ, ಬಟ್ 365 ದಿವಸ ಕನ್ಸರ್ವ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಮಾಡಬೇಕು. ನೋಡಿ, ನಮ್ಮ ನಿಸಾರ್ ಅಹಮದ್ ರವರು ನಮ್ಮ ಪರಿಸರ ಕವಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದುರ ಉತ್ತಂಗದ ನಿಲಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ. ಸೊ ಇದು ನಿತ್ಯೋತ್ಸವ ಆಗಿರ್ಬೇಕು. ಉತ್ಸವ ಇವತ್ತಿರಬಾರ್ದು, ಪ್ರತಿದಿನವೂ ನಿತ್ಯೋತ್ಸವ. ಒಳ್ಳೇದು ಹೇಳಿದ್ರೆ, ಪ್ರತಿದಿನವೂ ನಿತ್ಯೋತ್ಸವನ ನಾವು ಆಚರಿಸ್ಬೇಕು. ಆಗ ಮಾತ್ರ ಪರಿಸರ ದಿನಕ್ಕೆ ಒಂದು ಆ ಧ್ಯೇಯವಾಕ್ಯಕ್ಕೆ ಒಂದು ಅರ್ಥ ಇದೆ. ಇಲ್ದಿದ್ರೆ ಅರ್ಥ ಇಲ್ಲ, ಉಪಯೋಗ ಇಲ್ಲ. ಆಚರಿಸರ್ ಅವರೇ, ಈಗ ನಾವು ಪರಿಸರ ದಿನವನ್ನು ನಾವು ವಿದ್ಯಾರ್ಥಿಗಳಾಗಿರಲಿ ಅಥವಾ ಯುವಕರಿಗಾಗಿರಲಿ, ಆ ಯುವಕರ ಸಮೂಹ ಇದ್ರೆ ಅವರಿಗೆ ನಾವು ಯಾವ ರೀತಿ ಹೇಗೆ ಪಾಲ್ಗೊಳ್ಬೇಕು ಅಂತ ನಾವು ತಿಳಿಸಬಹುದು? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಯಾಕಪ್ಪ ಅಂದ್ರೆ, ಈಗಿನ ಒಂದು ಯುವ ಸಮೂಹ ಏನಿದೆ, ವಿದ್ಯಾರ್ಥಿಗಳಿದ್ದಾರೆ, ಸರ್ಕಾರೇತರ ಸಂಘ ಸಂಸ್ಥೆ ಇದಾವೆ, ಅದರ ಪ್ರತಿ ಶಾಲೆಗಳಲ್ಲೂ ಸಹ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಇರ್ಬೋದು, ವಾಲ್ ಪೇಂಟಿಂಗ್ ಇರ್ಬೋದು, ಅಥವಾ ಭಿತ್ತಿಚಿತ್ರಗಳು ಬಸ್ಗಳಲ್ಲಿ, ಆಟೋ ಹಿಂದೆ ಎಲ್ಲ ಭಿತ್ತಿಚಿತ್ರಗಳು ಹಾಕ್ಬೋದು. ಸಿನಿಮಾಗಳಲ್ಲಿ ನಾವು ಆದಷ್ಟು ನಾವು ಈ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಅದರಲ್ಲಿ ಒಂದು ಸ್ಲೈಡ್ಸ್ ತೋರಿಸ್ಬೇಕು, ಪರಿಸರ ಜಾಥಾ ಅಂಕೋಬೇಕು. ಇಲಾಖೆಯಿಂದ ಆಗಲಿ, ಇವರು ಸಂಘ ಸಂಸ್ಥೆಯವರು ಟೀ ಶರ್ಟ್ ಕೊಟ್ಟು ಪರಿಸರ ಉಳಿಸಿ ಸರಸರ ಬನ್ನಿ ಅಂತೇಳಿ ಅದೊಂದು ಟೀ ಶರ್ಟ್ ಅನ್ನ, ಗ್ರೀನ್ ಟೀ ಶರ್ಟ್ ಅಥವಾ ಗ್ರೀನ್ ಒಂದು ಕ್ಯಾಪ್ ಅನ್ನ ಕೊಟ್ಟು ಅವರು ಎಲ್ಲ ಕಡೆ ಒಂದು ಆಚರಿಸ್ಬೇಕು. ಆಗ ಮತ್ತೆ ಇನ್ನೊಂದು ಪ್ರಬಂಧ ಸ್ಪರ್ಧೆ ಇಟ್ಕೋಬಹುದು, ಸೂಕ್ತವಾದ ಒಂದು ಬಹುಮಾನ ಕೊಡಬೇಕು. ಯಾಕಪ್ಪ ಅಂದ್ರೆ, ಏನೇ ಸ್ಪರ್ಧೆ ಇದ್ರೂ ಮಕ್ಕಳು ಇಷ್ಟಪಡ್ತಾರೆ. ಪೆನ್ ಕೊಡಿ, ಅದನ್ನೇ ಸುತ್ತಿ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಕೊಡಿ. ಆದ್ರೆ ಅದಕ್ಕೆ ಒಂದು ಬಹುಮಾನ ಇದ್ದಾಗ ಏನಾಗ್ತದೆ, ಕಾಂಪಿಟೇಷನ್ ಬರ್ತದೆ, ಸ್ಪರ್ಧೆ ಬರ್ತದೆ. ಪರಿಸರ ಯಾಕೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಭಾಷಣ ಸ್ಪರ್ಧೆ ಇಟ್ಕೊಳ್ಳಿ, ಪ್ರಬಂಧ ಸ್ಪರ್ಧೆ ಇಟ್ಕೊಳ್ಳಿ. ಸೊ ಇಷ್ಟೆಲ್ಲ ಕಾರ್ಯಕ್ರಮ ಹಮ್ಕೋಬಹುದು. ಹೆಚ್ಚಿನದಾಗಿ ಮಹಿಳೆಯರು ನೋಡಿ, ಇಂಪಾರ್ಟೆಂಟ್ ಮಹಿಳೆಯರು, ಪರಿಸರ ಉಳಿಸಲು ಜನಗಳಿಗೆ ಈಗೆಲ್ಲ ಮರ ಬಗ್ಗಲ್ಲವು. ಮಹಿಳೆಯರು ಮತ್ತು ಮಕ್ಕಳು ಏನ್ ತಿಳ್ಕೊಂಡ್ರೆ ಆ ಒಂದು ಪ್ಲಾಸ್ಟಿಕ್ ನ ತ್ಯಜಿಸಬಹುದು. ಅವ್ರು ಇಲ್ಲ ಒಳ್ಳೆ ಅನ್ಬಿಡ್ಬೇಕು ಮನೇಲಿ, ಯಾಕೆಂದ್ರೆ ಮಹಿಳೆಯರಂದ್ರೆ ಗೃಹಿಣಿಯರು ಜಾಸ್ತಿ ಮನೆಯಲ್ಲಿ ಇರೋದ್ರಿಂದ ಸೊ ಅವ್ರಿಗೆ ಗೊತ್ತಿರುತ್ತೆ ಪ್ಲಾಸ್ಟಿಕ್ ನಾವ್ ಎಷ್ಟು ಬಳಕೆ ಮಾಡ್ತಾ ಇದೀವಿ. ಸತ್ಯ ಸತ್ಯ ಸತ್ಯ. ಆದ್ರಿಂದ ಅವರು ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕಿದು, ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಸೊ ಆದಷ್ಟು ನಾವು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಬಟ್ಟೆ ಬ್ಯಾಗು, ಆಮೇಲೆ ನೀರನ್ನ ಫ್ಲಾಸ್ಕ್ ನೀರು ತಗೊಂಡೋಗ್ಬೇಕು. ಈ ಬಾಟ್ಲಿ ಪ್ಯಾಕೇಜ್ ವಾಟಿದೆ, ಏನು ಬಿಸ್ಲೇರಿ ಆಕ್ವಾ ಇವೆಲ್ಲ ಇದಾವೆ, ಅವನ್ನ ಆದಷ್ಟು ಕಡಿಮೆ ಮಾಡಿ. ಇನ್ ನೋಡಿ, ಹಳ್ಳಿಯವನು ಸಹ ಬಟ್ಟೆ ನಿಳಿದ ತಕ್ಷಣ ಓಡೋಗ ಅಂಗಡಿಗೆ ಹೋಗ್ತಾನೆ. ಯಾಕೆ, ನೀರು ಅಷ್ಟು ಕಲುಷಿತವಾಗಿದೆ. ಇದನ್ನ ಪ್ಯಾಕೇಜ್ ವಾಟ್ ನಂಬೇಡಿ, ನಿಮ್ಮ ಮನೆಯಲ್ಲಿ ಏನಿದೆ, ನೀವು ಹಿಂದೆ ಬಟ್ಟೆ ಸೋಸ್ತಿದ್ರು ನೀರ ಕುಡಿತಾ ಇದ್ದು, ಯಾವ ಫಿಲ್ಟರ್ ಇಲ್ಲ, ಆಕ್ವಾಗಾರ್ಡು ಇಲ್ಲ, ವಾಟರ್ ಫಿಲ್ಟರ್ ಇರಲಿಲ್ಲ. ಈಗ ಎಲ್ಲ ಹೆಚ್ಚು ಹೆಚ್ಚಾಗಿ ಆಮೇಲೆ ಇದು ಜಂಕ್ ಫುಡ್ ತಿಂತೀವಿ, ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀವಿ, ಚಾಕ್ಲೇಟ್ ಕವರ್ ಏನಿದೆ ಪ್ಲಾಸ್ಟಿಕ್, ಎಲ್ಲಿಂದ ಬಿಸಾಕ್ತಿವಿ. ಸೊ ಆದಷ್ಟು ಇವನ್ನ ಆಮೇಲೆ ಆದಷ್ಟು ನಾವು ಮಕ್ಕಳಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಪ್ರತಿಯೊಂದನ್ನು ನಾವು ತಿಳಿಸ್ಕೊಟ್ರೆ, ಸೊ ಇವಾಗ ಬೆಳೆಯ ಮಕ್ಕಳಿಗೆ ಅದು ಒಂದು ಮುಂದೆ ಅವರಿಗೆ ನೋಡಿ, ಕಸ ತ್ಯಾಜ್ಯ ನಿರ್ವಹಣೆ ಇದೆ, ಬಿಬಿಎಂಪಿ ಇಂದ ಆಗಲಿ ಹಳ್ಳಿ ಹಳ್ಳಿ ತ್ಯಾಜ್ಯ ಮಂಡಲ ಪಂಚಾಯತ್ ಇವರು ಸಂಗ್ರಹಿಸ್ತಾರೆ. ಆದ್ರೆ ಇವರು ಕಾಂಪೋಸ್ಟ್ ಗೊಬ್ಬರವನ್ನ ಇವ್ರ ಮನೆ ಹಿಂದೆನೆ ಒಂದು ಗುಂಡಿ ತೋಡಿ ಆ ಏನು ಹಸಿ ತ್ಯಾಜ್ಯವನ್ನು ಹಾಕಿ ಗೊಬ್ಬರ ಮಾಡಿ ಅದನ್ನ ಗಿಡಗಳು ಬೆಳೆಸ್ಬೇಕು. ನೀವು ಕರ್ಬೇವು ಬೆಳೆಸಿ, ನಿಂಬೆ ಗಿಡ ಬೆಳೆಸಿ, ಕೊತ್ತಂಬರಿ ಮನೆಯಲ್ಲೇ ಬೆಳೆಸಿ. ಆದ್ರಿಂದ ನಾವು ಎಷ್ಟು ಸಾಧ್ಯ ಪರಿಸರ ಉಳಿಸೋಕ್ಕೆ ಹಸಿರೀಕರಣ ಆಗಬೇಕು. ಆ ಹಸಿರೀಕರಣ ಆದ್ರೆ ಮಾತ್ರ ನಮ್ಮ ಉಸಿರು ಇರುತ್ತೆ, ಹಸಿರೇ ಉಸಿರು. ಆದ್ರಿಂದ ಇದನ್ನು ಜನರು ಮನಗಾಣಬೇಕು, ಈ ಪರಿಸರ ಉಳಿಸಲು ಅವರು ಮುಂದೆ ಬರಬೇಕು. ಚಂದ್ರಶೇಖರ್ ಆಚಾರ್ಯ ಸರ್ ಅವರೇ, ಇಲ್ಲಿಯವರೆಗೆ ಪರಿಸರ ದಿನದ ಕುರಿತು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳುಗರು ಎಲ್ಲರಿಗೂ ಸಹ, ಕೇಳಿದ್ದಕ್ಕೆ ನಮಸ್ಕಾರ. ಆದರೆ ಇದನ್ನ ದಯವಿಟ್ಟು ಅದನ್ನು ಪಾಲಿಸಿ, ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮ್ಮ ಮೊಬೈಲ್ ಸಂಖ್ಯೆ ತಿಳಿಸಿ. ನೋಡಿ, ನಂದು ದೂರವಾಣಿ ಸಂಖ್ಯೆ 9480354500. ಓಕೆ, ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇಲ್ಲಿಯ ತನಕ ಪರಿಸರ ದಿನಾಚರಣೆ ಕುರಿತಂತೆ ಚಂದ್ರಶೇಖರ ಆಚಾರ್ಯ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದರೆ. ಇನ್ನು ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸಿದ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕಿನ ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳೋಣ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬಿದ ಮರುತ್ಯಾದ ನಾದ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬಿದ ಮರುತ್ಯಾದ ಮ್ಯಾಗ. ದುಃಖ ತುಂಬಿದ ಮರುತ್ಯಾದ ಮ್ಯಾಗ. ಸುಖ ತುಂಬಿದ ಮರುತ್ಯಾದ ಮ್ಯಾಗ. ಸುಖ ಎಲ್ಲರಿಗೆಲ್ಲೈತವ್ವ, ಮರುತ್ಯಾದ ಮ್ಯಾದ. ಸುಖ ಎಲ್ಲರಿಗೆಲ್ಲೈದವ, ದುಃಖ ತುಂಬಿದ ಮರುತ್ಯಾದ ಮ್ಯಾದ. ನಾ ಮಾಡಿದ ಪಾಪ ನಾ ಕಳೆಯಬೇಕ, ನಾ ಮಾಡಿದ ಪಾಪ ನಾ ಕಳೆಯಬೇಕ. ಶಿವನ ಮ್ಯಾಲಾಕ ಸಿಟ್ಟಾಗಬೇಕ, ಶಿವನ ಮ್ಯಾಲಾಕ ಸಿಟ್ಟಾಗಬೇಕ, ಶಿವನ ಮ್ಯಾಲಾಕ ಸಿಟ್ಟಾಗಬೇಕ, ಶಿವನ ಮ್ಯಾಲಾಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬಿದ ಮರುತ್ಯಾದ ಮ್ಯಾಲ. ದುಃಖ ತುಂಬಿದ ಮರುತ್ಯಾದ ಮ್ಯಾಗ. ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಸತ್ಯವಂತನಾದ ಹರಿಶ್ಚಂದ್ರ ರಾಜ. ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ. ಒಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಒಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಒಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಒಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬಿದ ಮರುತ್ಯಾದ ಮ್ಯಾಗ. ದುಃಖ ತುಂಬಿದ ಮರುತ್ಯಾದ ಮ್ಯಾಗ. ಮಾತಿಗಾಗಿ ಶ್ರೀರಾಮಚಂದ್ರ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ ಹದಿನಾಲ್ಕು ವರುಷ ವನವಾಸಕ್ಕೋದ ಹದಿನಾಲ್ಕು ವರುಷ ವನವಾಸಕ್ಕೋದ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ ಹದಿನಾಲ್ಕು ವರುಷ ವನವಾಸಕ್ಕೋದ ಹದಿನಾಲ್ಕು ವರುಷ ವನವಾಸಕ್ಕೋದ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬಿದ ಮರು ತ್ಯಾಗ ಮ್ಯಾಗ ಮಾ ಮಾಡಿದ ಪಾಪ ನಾ ಕಳೆಯಬೇಕ ಮಾಡಿದ ಪಾಪ ನಾ ಕಳೆಯಬೇಕ ಆ ಶಿವನ ಮ್ಯಾಲಾಕ ಸಿಟ್ಟಾಗಬೇಕ ಶಿವನ ಮ್ಯಾಲಾಕ ಸಿಟ್ಟಾಗಬೇಕ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬಿದ ಮರು ತ್ಯಾಗ ಮ್ಯಾಗ ದುಃಖ ತುಂಬಿದ ಮರು ತ್ಯಾಗ ಮ್ಯಾಗ ಕೌರವರ ಮೋಸಾದಿ ಪಂಚ ಪಾಂಡವರು ಕೌರವರ ಮೋಸಾದಿ ಪಂಚ ಪಾಂಡವರ ಕೌರವರ ಮೋಸಾದಿ ಪಂಚ ಪಾಂಡವರು ಕೌರವರ ಮೋಸಾದಿ ಪಂಚ ಪಾಂಡವರು ರಾಜ್ಯ ಕೋಶವ ಬಿಟ್ಟು ಬಲು ಭವನ ಪಟ್ಟರು ರಾಜ್ಯ ಕೋಶವ ಬಿಟ್ಟು ಬಲು ಭವನ ಪಟ್ಟರು ಕೌರವರ ಮೋಸಾದಿ ಪಂಚ ಪಾಂಡವರು ಕೌರವರ ಮೋಸಾದಿ ಪಂಚ ಪಾಂಡವರು ರಾಜ್ಯ ಕೋಶವ ಬಿಟ್ಟು ಬಲು ಭವನ ಪಟ್ಟರು ರಾಜ ಕೋಶವ ಬಿಟ್ಟು ಬಲು ಭವನ ಪಟ್ಟರು ಅಪಮಾನಗಳನ್ನೆಲ್ಲ ಸಹಿಸಿಕೊಂಡರು ಅಪಮಾನಗಳನ್ನೆಲ್ಲ ಸಹಿಸಿಕೊಂಡರು ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬಿದ ಮರು ತ್ಯಾಗ ಮ್ಯಾಗ ದುಃಖ ತುಂಬಿದ ಮರು ತ್ಯಾಗ ಮ್ಯಾಗ ಯಾತಕ್ಕೆ ಮಳೆ ಓದವೋ ಶಿವ ಶಿವ ಲೋಕ ತಲ್ಲಡಿಸುತ್ತವೋ ಯಾತಕ್ಕೆ ಮಳೆ ಓದವೋ ಶಿವ ಶಿವ ಲೋಕ ತಲ್ಲಡಿಸುತ್ತವೋ ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು ಉರಿಸಿ ಕೊಲ್ಲಲು ಬಾರದೆ ಶಿವ ಶಿವ ಉರಿಸಿ ಕೊಲ್ಲಲು ಬಾರದೆ ಉರಿಸಿ ಕೊಲ್ಲಲು ಬಾರದೆ ಶಿವ ಶಿವ ಉರಿಸಿ ಕೊಲ್ಲಲು ಬಾರದೆ ಹೊಟ್ಟೆಗೆ ಅನ್ನ ಇಲ್ಲದೆಲೆ ಹೊಟ್ಟೆಗೆ ಅನ್ನ ಇಲ್ಲದೆಲೆ ಹರಿತಾವೆ ಜೋರಿ ಒಡೆಯುತ್ತಲೇ ಹರಿತಾರೆ ಜೋರಿ ಒಡೆಯುತ್ತಲೇ ಹೊಟ್ಟೆಗೆ ಅನ್ನ ಇಲ್ಲದೆಲೆ ಹೊಟ್ಟೆಗೆ ಅನ್ನ ಇಲ್ಲದೆಲೆ ನಡೆದಾರೆ ಜೋಯಿ ಒಡೆಯುತ್ತಲೇ ನಡೆದಾರೆ ಜೋಯಿ ಒಡೆಯುತ್ತಲೇ ಪಡ್ಡಾದನೆ ಎಂತ ಶ್ರೀಯಾರು ಸೊರಗಿ ಪಡ್ಡಾದನೆಯಂತ ಶ್ರೀಯಾರು ಸೊರಗಿ ಪಡ್ಡಾದನೆ ಎಂತ ಶ್ರೀಯಾರು ಸೊರಗಿ ಪಡ್ಡಾದನೆ ಎಂತ ಶ್ರೀಯಾರು ಸೊರಗಿ ಸೀರೆ ನಿಲ್ಲೋದಿಲ್ಲ ಸೊಂಟಾದಲ್ಲಿ ಸೀರೆ ನಿಲ್ಲೋದಿಲ್ಲ ಸೊಂಟಾದಲ್ಲಿ ಯಾತಕ್ಕೆ ಮಳೆ ಓದವೋ ಶಿವ ಶಿವ ಲೋಕ ತಲ್ಲಡಿಸುತ್ತವೋ ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು ಕುರಿಸಿ ಕೊಲ್ಲಲು ಬಾರದೆ ಶಿವ ಶಿವ ಕುರಿಸಿ ಕೊಲ್ಲಲು ಬಾರದೆ ಕುರಿಸಿ ಕೊಲ್ಲಲು ಬಾರದೆ ಶಿವ ಶಿವ ಕುರಿಸಿ ಕೊಲ್ಲಲು ಬಾರದೆ ಹಸಿಗೂಸು ಹಸಿವು ತಾಳದೆಲೆ ಹಸಿಗೂಸು ಹಸಿವು ತಾಳದೆಲೆ ಅಳುತ್ತಾವೆ ರೊಟ್ಟಿ ಕೇಳುತ್ತಲೇ ಅಳುತ್ತಾವೆ ರೊಟ್ಟಿ ಕೇಳುತ್ತಲೇ ಹಣದ ಬಣಂತಿಗೆ ಅನ್ನಾವು ಇಲ್ಲದೆಲೆ ಹಣದ ಬಣಂತಿಗೆ ಅನ್ನಾವು ಇಲ್ಲದೆಲೆ ಹಣದ ಬಣಂತಿಗೆ ಅನ್ನಾವು ಇಲ್ಲದೆಲೆ ಹಣದ ಬಣಂತಿಗೆ ಅನ್ನಾವು ಇಲ್ಲದೆಲೆ ಎರುತ್ತಾವೆ ಮೊಳಕೈಗೆ ಬಳೆಗಾಳು ಎರುತ್ತಾವೆ ಮೊಳಕೈಗೆ ಬಳೆಗಾಳು ಎರುತ್ತಾವೆ ಮೊಳಕೈಗೆ ಬಳೆಗಾಳು ಎರುತ್ತಾವೆ ಮೊಳಕೈಗೆ ಬಳೆಗಾಳು ಯಾತಕ್ಕೆ ಮಳೆ ಓದವೋ ಶಿವ ಶಿವ ಲೋಕ ತಲ್ಲಡಿಸುತ್ತಾವೋ ಬೇಕಿಲ್ಲ ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು ಉರಿಸಿ ಕೊಲ್ಲಲು ಬಾರದೆ ಶಿವ ಶಿವ ಉರಿಸಿ ಕೊಲ್ಲಲು ಬಾರದೆ ಉರಿಸಿ ಕೊಲ್ಲಲು ಬಾರದೆ ಶಿವ ಶಿವ ಉರಿಸಿ ಕೊಲ್ಲಲು ಬಾರದೆ ಒಕ್ಕಾಲು ಮಕ್ಕಳಂತೆ ಅವರಿನ್ನು ಮಕ್ಕಳನ್ನು ಮಾರುಂಡರು ಒಕ್ಕಾಲು ಮಕ್ಕಳಂತೆ ಅವರಿನ್ನು ಮಕ್ಕಳನ್ನು ಮಾರುಂಡರು ಮಕ್ಕಳನ್ನು ಮಾರುಂಡು ದುಃಖವನ್ನು ಮರಿತಾರೆ ಮುಕ್ಕಣ್ಣ ಮಳೆ ಕರುಣಿಸೋ ಮುಕ್ಕಣ್ಣ ಮಳೆ ಕರುಣಿಸೋ ಮುಕ್ಕಣ್ಣ ಮಳೆ ಕರುಣಿಸೋ ಮುಕ್ಕಣ್ಣ ಮಳೆ ಕರುಣಿಸೋ ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಡಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ದಣಿದೊಂದೋಡಿ ಓಡಿ ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಡಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ದಣಿದೊಂದೋಡಿ ಓಡಿ ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಡಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ದಣಿದಂದೋಡಿ ಓಡಿ ಸದ್ಗುರು ಗಂಗಾ ಗಿರಿಯ ಪರ್ವತದ ಮೇಲನು ದೀನ ಚುಂಚಾನಗಿರಿಯ ಪರ್ವತದ ಮೇಲನು ದೀನ ಚುಂಚಾನಗಿರಿಯ ಪರ್ವತದ ಮೇಲನು ದೀನ ಚುಂಚಾನಗಿರಿಯ ಪರ್ವತದ ಮೇಲನು ದೀನ ಮಂಚಾದೊಳ್ ಕುಳಿತು ಪ್ರಪಂಚವ ಸಲಹುವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ದಣಿದಂದೋಡಿ ಓಡಿ ಮಂಚಾದು ಕುಳಿತು ಪ್ರಪಂಚವ ಸಲಹುವ ಮಂಚಾದು ಕುಳಿತು ಪ್ರಪಂಚವ ಸಲಹುವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ದಣಿದಂದೋಡಿ ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಡಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ದಣಿದಂದೋಡಿ ಕಂಚಿನ ಕುದುರೆ ಮೇಲ್ ಮಿಂಚುವ ಪವನಂಗ ಕಂಚಿನ ಕುದುರೆ ಮೇಲ್ ಮಿಂಚುವ ಪವನಂಗ ಕಂಚಿನ ಕುದುರೆ ಮಿಂಚುವ ಪವನಂಗಳ್ ಕಂಚಿನ ಕುದುರೆ ಮಿಂಚುವ ಪವನಂಗಳ್ ದಿಟ್ಟ ದೇವಾಂಗನು ಧರಿಸಿದ ವಸ್ತ್ರ ಭೂಷಣವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ದಣಿದಂದೋಡಿ ಓಡಿ ಚುಂಚಾನಗಿರಿಯ ಪರ್ವತ ಮಾಡಿ ಮಾಡಿ ಕುದುರೆ ಮೇಲ್ ಮಿಂಚುವ ಪವನಂಗಳ್, ಕಂಚಿನ ಕುದುರೆ ಮೇಲ್ ಮಿಂಚುವ ಪವನಂಗಳ್, ಕಂಚಿನ ಕುದುರೆ ಮೇಲ್ ಮಿಂಚುವ ಪವನಂಗಳ್, ಕಂಚಿನ ಕುದುರೆ ಮೇಲ್ ಮಿಂಚುವ ಪವನಂಗಳ್. ದಿಟ್ಟ ದೇವಾಂಗನು ಧರಿಸಿದ ವಸ್ತ್ರ ಭೂಷಣವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿದಂದೋಡಿ ಓಡಿ ಕಂಚಿನ ಕುದುರೆ